ತಾವದ್ದದರ್ಶ ಪುರತಃ ಸನಕಾದೀನ್ ಮುನೀಶ್ವರಾನ್ ಕೋಟಿಸೂರ್ಯ ಸಮಾಭಾಸಾನ್ ಉವಾಚ ಮುನಿ ಸತ್ತಮಹಂ. ಯದಾ ನಾರದಃ ತಪಸ್ಸೆ ಕೃತನಿಶ್ಚಯಃ ತತ್ರ ಬದರೀವನೆ ಸ್ಥಿತಃ ತದಾ ಪುರತಃ ಸನಕಾದೀನ್ ಮುನೀಶ್ವರಾನ್ ದದರ್ಶ. ಭಾಗ್ಯೇನ ಸನಕಾದಯಃ ಮುನೀಶ್ವರಾಃ ತತ್ರ ಪ್ರಾಪ್ತಾಃ ಆಸನ್ ಕೋಟಿಸೂರ್ಯ ಸಮಾಭಾಸಾನ್. ತೇ ಸನಕಾದಿ ಮುನೀಶ್ವರಾಃ ಕೋಟಿಸೂರ್ಯ ಸಮ ಪ್ರಭಾಯುಕ್ತಾಃ ಆಸನ್. ತಾನ್ ಋಷೀನ್ ತಾನ್ ಮುನೀಶ್ವರಾನ್ ದೃಷ್ಟ್ವಾ ಮುನಿಸತ್ತಮಃ ಉವಾಚ.